ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಮಹ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ಮೇಸ್ತು ತದಾತ್ಮನಿ ಚಿರತೇಯ ಉಪನಿಷತ್ಸು ಸರ್ವಾಸ್ತೇ ಮಯಿ ಸಂತು ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಮಹ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ. ನಾವು ಛಾಂದೋಗ್ಯದ ಬಹಳ ಮಹತ್ವದ ಒಂದು ಘಟ್ಟ, ಯಾಕೆಂದ್ರೆ ನಾನು ನಿನ್ನೆ ಮೊನ್ನೆ ಹೇಳಿದ ಹಾಗೆ ಈ ತತ್ವಮಸಿ ಅನ್ನೋದು ಸಾತ್ಮ ತತ್ವಮಸಿ ಅನ್ನೋ ವಾಕ್ಯವೇ ಎರಡು ಮತಗಳು. ಎರಡು ಯಾಕೆ? ಅನೇಕ ಮತಗಳು ಮುಖ್ಯವಾಗಿ ಎರಡು, ದ್ವೈತ ಅದ್ವೈತ, ಆಮೇಲೆ ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಶುದ್ಧಾದ್ವೈತ, ಚಿತ್ತವೇದ ವೇದ, ಏನೇನೋ ಕವಲುಗಳು, ನೂರಾರು ಮತಗಳು ಈ ದೇಶದಲ್ಲಿ ಹುಟ್ಟುಕೊಳ್ಳಿಕ್ಕೆ ಈ ವಾಕ್ಯದ ಮುಗ್ಧತೆಯೇ ಕಾರಣ. ಸಂದಿಗ್ಧತೆ ಹೇಗೆ ಪದಚ್ಛೇದ ಮಾಡಿದ್ರೆ ಆದಂತೆ, ಹಾಗಾಗಿ ಏನು ಅರ್ಥ ಮಾಡಬೇಕು ಅಂತ ತೋಚದೆ ಯಾವ ವಾಕ್ಯದಿಂದ ಈ ದೇಶದಲ್ಲಿ ನೂರಾರು ಅಧ್ಯಾತ್ಮ ಮಾರ್ಗದಲ್ಲಿ ಹುಟ್ಟಿಕೊಂಡವೋ ಅಂತಹ ಒಂದು ಮಹತ್ವದ ವಾಕ್ಯ ಘಟ್ಟವನ್ನು ನಾವು ಬೆಳಿಗ್ಗೆ ನೋಡಿದೆವು. ಅದು ಸಯೇಷೋ ಅಣಿವಾ ಏತದಾತ್ಮ್ಯಮಿದಂ ಸರ್ವಂ ತತ್ಸತ್ಯಂ ಸಹಾತ್ಮಾನ ತಮಸಿ ಶ್ವೇತಕೇತೋ. ಈ ಒಂದು ವಾಕ್ಯ ಒಂಬತ್ತು ಬಾರಿ ಆವರ್ತಿ ಆಗುತ್ತೆ ಈ ಘಟನೆ. ಒಂಬತ್ತು ದೃಷ್ಟಾಂತಗಳನ್ನು ಕೊಟ್ಟು ಈ ವಾಕ್ಯದಿಂದ ಕಂಟ್ರೋಲ್ ಮಾಡಿರುವಂಥದ್ದು ಒಂಥರ ಒಂಬತ್ತು ದೃಷ್ಟಾಂತಗಳ ಮೂಲಕ ಭಗವಂತನ ಮಹಿಮೆಯನ್ನ ಶ್ವೇತಕೇತುವಿಗೆ ಉದ್ದಾರಕ ತಿಳಿಸಿದಂತಹ ಮಾತು. ಅದನ್ನು ಇಲ್ಲಿ ಏನಿದೆ ಅಂದ್ರೆ ಪದಚ್ಛೇದ ಹೇಗೆ ಮಾಡುವುದು, ಅರ್ಥ ಹೇಗೆ ಹಚ್ಚುವುದು ಅನ್ನುವುದರ ಅಸ್ಪಷ್ಟತೆಯಿಂದ ಒಂಬತ್ತು ಸಾರಿ ಹೇಳಿದ್ದೆ ಅನ್ನೋದು ಒಂಬತ್ತು ಸಾರಿ ಹೇಳಿದ್ರು ತಿಳಿದೆವು. ಈ ಒಂದು ಸರ್ತಿ ಹೇಳಿದ್ರೆ ತಿಳಿಯೋಲ್ಲ ಅಂತ ಎರಡು ಸರ್ತಿ ಹೇಳೋದು, ಎರಡು ಸರ್ತಿ ಹೇಳಿದ್ರೆ ತಿಳಿಯೋಲ್ಲ ಅಂತ ಮೂರು ಸರ್ತಿ, ಒಂಬತ್ತು ಸರ್ತಿ ಹೇಳಿಯು ಹೇಳಿದ್ದೆ ಅನ್ನೋದು ತಿಳಿಯದೇ ಹೋಯ್ತು. ಅದಕ್ಕೆ ನಾನು ಹೇಳಿದೆ, ಹೇಗೆ ಬೇಕಾದರೂ ಪದಚ್ಛೇದ ಮಾಡಲಿಕ್ಕೆ ಬರುವ ರೀತಿಯಲ್ಲಿ ಋಷಿಗಳು ಅದನ್ನ ಒಂದು ಮೇಲೆ ತಂಡೆಯ ಮೇಲೆ ಇಟ್ಟುಕೊಳ್ಳಿ ಹಾಗೆ ಹೇಳಿರುವುದೇ ಅದಕ್ಕೆ ಕಾರಣ. ಸಾಮಾನ್ಯ ಒಂಬತ್ತು ಸರ್ತಿ ಹೇಳುವುದಕ್ಕೆ ಇದು ಉದ್ದೇಶದ ಅರ್ಥ ಆಗದೆ ಇದ್ದದ್ದಕ್ಕೆ ಅಂತ ಹೇಳುವುದು ಒಂದು ಆಯ್ತು. ಯಾವಾಗಲೂ ಒಂಬತ್ತು ಸರ್ತಿ ಹೇಳುವುದು ಅಂತ ಅದನ್ನ ಆವೃತ್ತಿ ಅಂತ ಹೇಳ್ತೀವಿ. ಮತ್ತೆ ಮತ್ತೆ ಪುನರುಕ್ತಿ ಅಲ್ಲ, ಪುನರುಕ್ತಿ ಬೇರೆ, ಆವೃತ್ತಿ ಬೇರೆ. ಪುನರುಕ್ತಿ ದೋಷ, ಏನಪ್ಪ ಹೇಳಿದ್ದೇನೆ ಹೇಳ್ತಾನೆ ಹೇಳ್ದೇನೆ ಹೇಳ್ತಾನೆ ಅಂತ ಹೇಳ್ತೇವೆ ನಮ್ಮ, ಅದು ದೋಷ. ಆದ್ರೆ ಒಂದು ವಿಷಯವನ್ನ ಪುನರುಕ್ತಿ ಆದ್ರೆ ದೋಷ, ಆವೃತ್ತಿ ಆದ್ರೆ ಅದು ಗುಣ. ಆವೃತ್ತಿ ಮಾಡುವುದು ಯಾಕೆ ಅಂತಂದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಪುನರುಕ್ತಿಯನ್ನ ರಿಪಿಟೇಷನ್ ಅಂತೇವೆ, ರಿಪೀಟ್ ಮಾಡುವುದು. ಈ ಆವೃತ್ತಿಯನ್ನ ಇಟರೇಷನ್ ಅಂತ, ಇಟರೇಷನ್, ರೀಇಟರೇಷನ್, ಅದನ್ನ ಮತ್ತೆ ಮತ್ತೆ ಒತ್ತಿ ಹೇಳುವುದು ಅಂತ ನಾವು ಕನ್ನಡದಲ್ಲಿ ಒತ್ತಿ ಹೇಳುವುದು ಅಂತ ಹೇಳ್ತೇವೆ. ಹಾಗಾಗಿ ಇದು ರಿಪಿಟೇಷನ್ ಅಲ್ಲ, ಇದು ಇಟರೇಷನ್. ಟು ರೀಇಟರೇಟ್ ದ ಥಿಂಗ್ ವಿಚ್ ಇಸ್ ಆಲ್ರೆಡಿ ಟೋಲ್ಡ್, ಹೇಳಿದ್ದಂತೆ ಮತ್ತೆ ಮತ್ತೆ ಹೇಳುವುದು, ಒತ್ತಿ ಹೇಳುವುದಕ್ಕೆ ಸಗಳೇ ಮುಖ್ಯ ವಿಷಯ ಬೇಡ. ತಾತ್ಪರ್ಯ ವಿಷಯ ಒತ್ತಾಯ ಮಾಡಿ ಹೇಳ್ತೇವೆ, ಅವಾಗ ಒತ್ತಿ ಹೇಳುವುದು, ಒತ್ತಾಯ ಮಾಡಿ ಹೇಳುವುದು, ಒತ್ತಾಯ ಪೂರ್ವವಾಗಿ ಹೇಳಿ. ಯಾಕೆಂದ್ರೆ ಇದನ್ನು ಬರೀಬಾರದು, ಬಹಳ ಮುಖ್ಯ ಸಂಗತಿ. ಈಗ ಒಂಬತ್ತು ಸರ್ತಿ ಹೇಳಿದ್ರಿಂದ ಇದು ಈ ಉಪನಿಷತ್ನ ಅತ್ಯಂತ ಮುಖ್ಯವಾದ ಸಂಗತಿ ಅಂತ ಅರ್ಥ. ಇದ್ರೆ ಯಾವುದನ್ನು ಎರಡು ಸರ್ತಿ ರಿಪೀಟ್ ಮಾಡಿದ್ರು, ಒಂದು ಸಂಗತಿ ಯಾವುದನ್ನ ತ್ರಿವೃತ್ತಕರಣ, ಮೊದಲು ತ್ರಿವೃತ್ತಕರಣವನ್ನು ಹೇಳಿದ್ರು, ಹೇಳಿ ಆಮೇಲೆ ಯಥಾಗ್ರಂಥೋ ಮೀಮಾ ತಿಸ್ರೋ ದೇವತಾ ಪುರುಷಂ ಪ್ರಾಪ್ತಿ ಏಕೈಕ ಭವತಿ ತದು ಉತ್ತಮ ಪುರಸ್ತಾ ದೇವೋ ಭವತಿ. ಅದನ್ನು ಮತ್ತೊಮ್ಮೆ ಹೇಳಿ, ಹಿಂದೆ ಹೇಳಿದ್ದೇನೆ ಅದನ್ನು ನೆನಪು ಮಾಡಿದ್ರು ಅಂತ ಮತ್ತೊಮ್ಮೆ ಹೇಳಿದ್ರು. ಅದನ್ನು ಎರಡು ಸರತಿ ಹೇಳಿದ್ರು, ದೇಹದ ಒಳಗೆ ಅಗ್ನಿ ವಾರಿ ಮತ್ತು ಪೃಥ್ವಿ ವಾಯು ಶಿವ ಅಥವಾ ಲಕ್ಷ್ಮಿ ವಾಯು ಶಿವ ಈ ತ್ರಿಪುಟಿ ದೇಹದೊಳಗೆ ಹೇಗೆ ಕೆಲಸ ಮಾಡುತ್ತೆ ಅನ್ನುವುದನ್ನ ಒಮ್ಮೆ ಹೇಳಿ ಮತ್ತೊಂದು ಸತಿ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಹಿಂದೆ ಹೇಳಿದ್ದೇನೆ ಅಂತಾರೆ ಮತ್ತೊಮ್ಮೆ. ಯಾಕೆಂದ್ರೆ ಹಿಂದೆ ಹೇಳಿದ್ದು ಮರಿಬೇಡ, ಅದು ಉಪಾಸನೆ ಬಹಳ ಮುಖ್ಯವಾದ ಸಂಗತಿ. ಇದನ್ನು ಎರಡು ಗಂಟೆ ಹೇಳಿದ್ದೆ ನಾವು ಅಷ್ಟು ಮುಖ್ಯ ಅಂತ ಹಿಂದೆ ರಿಪೀಟ್ ಮಾಡಿದ್ರು. ಇದು ಹಾಗಲ್ಲ, ಪ್ರಾಯ ವೈದಿಕ ಸಾಹಿತ್ಯದಲ್ಲೇ ಇನ್ನೊಂದು ದೃಷ್ಟಾಂತ ಇಲ್ಲ. ಒಂದು ಸಂಗತಿಯನ್ನು ಒಂಬತ್ತು ಸಂಗತಿ ಮಾಡಿ ರಿಪೀಟ್ ಮಾಡಿದ್ರು ಪುನಃ ಪುನಃ ಪುನಃ ಅಂದ್ರೆ ಇದು ಅತ್ಯಂತ ಮುಖ್ಯವಾದ ಸಂಗತಿ ಅಂತ ಆಯ್ತು. ಈಗ ಒಂಬತ್ತು ಸಂಗತಿ ಹೇಳಿ ಅತ್ಯಂತ ಮುಖ್ಯವಾದ ಸಂಗತಿ ಯಾವುದು ಮುಂದೆ ಒಂದು ಸ್ಮರಿಸಿದೆ. ಇದು ಒಂಬತ್ತು ಸಂಗತಿ ಹೇಳುದು ಯಾವಾಗಲೂ ಇಷ್ಟು ರಿಪೀಟ್ ಮಾಡಿದ ಇನ್ನೊಂದು ದೃಷ್ಟಾಂತವೇ ಇಲ್ಲ. ಇದು ಈ ವೈದಿಕ ವಾಗ್ಮಯದಲ್ಲಿ ಮೊದಲನೇ ದೃಷ್ಟಾಂತ ಕೊಟ್ಟು ಹೇಳಿದ್ದಾಗ ನಾವು ಬೆಳಿಗ್ಗೆ ನೋಡಿದೆ ಮೊದಲನೇ ದೃಷ್ಟಾಂತ. ಈ ಒಂಬತ್ತು ದೃಷ್ಟಾಂತಗಳಿಂದ ಈ ವಾಕ್ಯಕ್ಕೆ ಅರ್ಥ ಮಾಡಬೇಕು. ಮೊದಲು ಹೇಳಿದ್ದು ಶಕುನಿ ಸೂತ್ರ, ಅಕ್ಕಿ ಹಗ್ಗದಲ್ಲಿ ಬಿಗಿದ ಹಕ್ಕಿ. ಆ ಹಗ್ಗದಲ್ಲಿ ಬಿಗಿದ ಹಕ್ಕಿ ಹಗ್ಗ ಹಾಕಿ ಕಟ್ಟಿದ್ದಾರೆ ಎಂಬುದರ ಅರಿವಿಲ್ಲದೆ ಹಾಲಿದ್ದಾಗತ್ತೆ ಅಂತ ಹಾರಿತು. ಅಷ್ಟು ರೋಗವಾಗ ಹಗ್ಗ ಹಿಡಿಯಿತು, ಮತ್ತೆ ಪುನರ್ವಾಗಿತ್ತು. ಈ ಕಡೆ ಹಾರಿದ್ರೆ ಆಗೋದು, ಇದು ಈ ಕಡೆ ಎಲ್ಲೋ ಕಟ್ಟಿದ್ದು ಅಂತ ನೋಡಿ ಈ ಕಡೆ ಹಾರಿತು, ಈ ಕಡೆ ಹಾರಿತು, ಈ ಕಡೆ ಹಾಕಿತು, ಈ ಮೇಲೆ ಹಾಕಿ ಹೇಗೆ ಹಾರಿದ್ರು ಅದು ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಹೇಳ್ತದೆ ಅದನ್ನು ಕಟ್ಟಿದ್ದಾರೆ. ಸೊ ಹಗ್ಗದಲ್ಲಿ ಬಿಗಿದ ಹಕ್ಕಿ ಅದು ಎಲ್ಲಿಂದೋ ಹೋಗುತ್ತೆ, ಕಡೆಗೆ ಸೋತು ಬೇರೆ ನೆಲ ಕಾಣದೆ ಆ ಎಲ್ಲಿ ಕಟ್ಟಿದ್ದಾರೆ ಆ ಕಟ್ಟಿ ಇಟ್ಕೊಂಡಿದ್ದಾರೆ ಅಕ್ಕ ಕೈಯಲ್ಲಿ ಕೈಯಲ್ಲಿ. ಹೀಗೆ ಅದಲ್ಲೆಲ್ಲ ಎಚ್ಚರದಲ್ಲಿ ಎಲ್ಲೆಲ್ಲೋ ಹಾರಾಡಿ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಹಾಗೆ ಮಾಡಬಲ್ಲೆ ಹೀಗೆ ಮಾಡಬಲ್ಲೆ ಅಂತ ಯೋಚನೆ ಮಾಡಿ ಹಾರಾಡಿ ಕಡೆಗೆ ತನ್ನ ಹಾರಾಟದಲ್ಲಿ ಸೋತು ವಿಶ್ರಾಂತಿ ವಸ್ತು ಭಗವಂತನನ್ನು ಕೂಡುತ್ತೆ ಜೀವ. ಇದು ದೃಷ್ಟಾಂತ. ಈ ದೃಷ್ಟಾಂತದಲ್ಲಿ ಏನು ಅಭೇದದ ಸುಳಿವು ಇಲ್ಲ. ಹಕ್ಕಿ ಜೀವ, ಜೀವ ಹಕ್ಕಿಯಂತೆ ಹಾರಾಡಿ ಆ ಹಕ್ಕಿಯನ್ನ ತನ್ನ ಬಿಗಿ ಹಿಡಿಯಲ್ಲಿ ಹಿಡಿತದಲ್ಲಿ ಹಿಡ್ಕೊಂಡ ಬೋಧವಾದ ಸೂತ್ರ ಅಥವಾ ಸೂತ್ರದ ಹರ ಏನು ಬೇಕಾಗಲಿ ಅದನ್ನ ತಾನು ಬಂಧನಕ್ಕೆ ಒಳಪಡಿಸಿ ಗಟ್ಟಿಯಾಗಿ ಬಿಗಿ ಹಿಡ್ಕೊಂಡವ, ಅದನ್ನು ಕಟ್ಟಿ ಹಾಕಿದವ, ಅದನ್ನು ಕುಣಿಕೆ ಹಿಡ್ಕೊಂಡವ ಬೋಧವಾದ ಹೇಗೆ ಹಗ್ಗ ಅಥವಾ ಹಗ್ಗವನ್ನು ಹಾಕಿ ಕಟ್ಟಿ ಹಿಡಿದಂತಹ ಬೇಡ ಮತ್ತು ಬಕ್ಕಿ ಬೇರೆ ಬೇರೆ ಇದೆ. ಹಾಗೆ ಮೂರು ಸಂಗತಿ ಇದೆ, ಹಗ್ಗ ಬೇರೆ ಇದೆ, ಹಕ್ಕಿ ಬೇರೆ ಇದೆ. ಹಕ್ಕಿಯನ್ನು ಹಗ್ಗದಲ್ಲಿ ಬಿಗಿದು ಹಿಡ್ಕೊಂಡಂತಹ ಒಬ್ಬ ಹಕ್ಕಿ ಹಿಡಿದವ ವ್ಯಾಸ ಬೇಡ ಬೇರೆ ಇದೆ. ಹಾಗೆ ಇಲ್ಲಿಯೂ ಕೂಡ ಮೂರು ಸಂಗತಿಗಳಿದೆ. ಯಾಕೆಂದ್ರೆ ಮೊದಲು ಹೇಳಿದ್ದು ಮೊದಲು ಏನು ಹೇಳ್ತಾ ಬಂತು ಅಂದ್ರೆ ಭಗವಂತ ಜೀವ, ಅದರ ಮಧ್ಯೆಯಲ್ಲಿ ಹಗ್ಗವಾಗಿರುವವರು ಯಾರೆಲ್ಲ ಬಂತಂತ ಲಕ್ಷ್ಮಿ ಪ್ರಾಣದೇವರು ಹೇಳಿದರು. ಈ ಮೂರು ತತ್ವಗಳಿಂದ ಇವರನ್ನು ಕಟ್ಟಿ ಹಾಕಿದ್ದಾರೆ. ಹಾಗಾಗಿ ಮಧ್ಯದ ಹಗ್ಗದ ಹಾಗೆ ಲಕ್ಷ್ಮಿ ಇದ್ದಾರೆ, ಭಗವಂತನ ಕೈಯ ಹಗ್ಗ. ಈ ಲಕ್ಷ್ಮಿ ಅನ್ನುವ ಚತುರ್ಮುಖ ಬ್ರಹ್ಮ ಎನ್ನುವ ವಾಯುದೇವರು ಎನ್ನುವ ರುದ್ರದೇವರು ಅಂತಕ್ಕಂಥ ಹಗ್ಗ ಹಾಕಿ ಇಷ್ಟು ಹಿಂದಿನ ವಿವರಣೆಯಿಂದ ಈ ಉಪಮಾನವನ್ನು ದೃಷ್ಟಾರ್ಥವನ್ನು ದಾರ್ಷ್ಟಾರ್ಥಿಗೊಂದು ಸಮಸ್ಯೆ ಮಾಡುವಾಗ ತಿಳಿಯುವಂತಹ ವಿಷಯ. ಆಮೇಲೆ ಮತ್ತೆ ಪುನಃ ಎಚ್ಚರದಲ್ಲಿ ಹಸಿವು ಬಾಯಾರಿಕೆ ಎನ್ನುವ ಹಗ್ಗ ಹಾಕಿ ಕಟ್ಟಿದ್ದಾರೆ. ಹಸಿವಿನ ಹಗ್ಗ ಬಾಯಾರಿಕೆ ಹಗ್ಗ ಅದಕ್ಕೂ ಕೂಡ ಮತ್ತೆ ಇವರೇ ಮುಂದಿನ ಹಗ್ಗವಾಗಿದೆ. ಮತ್ತೆ ಲಕ್ಷ್ಮಿ ವಾಯುದೇವರು ಮತ್ತು ಶಿವ. ಆಮೇಲೆ ಹೊರಟಾಗುವಾಗ ಈ ಹಗ್ಗ ಒಂದೊಂದೇ ಕಳಚಿಕೊಂಡು ಭಗವಂತನ ಕೂತಾರೆ. ಯಾವುದು ಅದೇ ವಾಗ್ದೇವತೆಯಿಂದ ಶಿವನ ಹತ್ರ, ಶಿವನಿಂದ ಮನೋಲಕ್ಷ್ಮಿಮಾನಿಯಾಗಿ ಶಿವನಿಂದ ಪ್ರಾಣದೇವರ ಹತ್ರ, ಪ್ರಾಣದೇವರಿಂದ ತೇಜೋಮಾನಿಯಾಗಿರ್ತಕ್ಕಂಥ ಲಕ್ಷ್ಮಿ ಹತ್ರ ಅಲ್ಲಿಂದ ಸೊ ಈ ಹಗ್ಗವನ್ನು ವಿಡ್ರಾ ಮಾಡ್ತಾರೆ ಅಲ್ಲಿ ಹೋಗಿ. ಇದೆಲ್ಲ ನೋಡಿದರೂ ಕೂಡ ಇಡೀ ಪ್ರಕರಣ ನೋಡಿದರೆ ನನಗೆ ಕಾಣತಕ್ಕಂಥ ಸುಮೃಂಗವಂತ ಅನ್ನು ಹೇಳಿರ್ತಕ್ಕಂಥ ಪಂಚದಲ್ಲಿ ಹಾಕಿದಂತ ಒಬ್ಬ ಬೇಡರ ನಾಯಕ ಈ ಜೀವನ ಹಕ್ಕಿಗಳು ನಾನಾ ಬಗೆಯ ಅದು ಮತ್ತೆ ಔಚಿತ್ಯವಿದೆ. ದ್ವಾಸು ವರ್ಣ ಸಯುಜ ಸಖಾಯ ಈ ಜೀವ ಒಂದೊಂದು ಹಕ್ಕಿ ಅಂತ ವೇದದಲ್ಲಿ ಹೇಳ್ತಾರೆ, ಭಗವಂತನನ್ನು ಹಕ್ಕಿ ಅಂತ ಹೇಳ್ತಾರೆ. ಈ ಜೀವ ಒಂದು ಹಕ್ಕಿ, ಆ ಹಕ್ಕಿಯನ್ನ ಎರಡು ಹಕ್ಕಿಗಳು ಅಂತ ಅಲ್ಲಿ ಅಲಂಕಾರಿಕವಾಗಿ ಹೇಳುವಾಗ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಜೀವ ಮತ್ತು ಪರಮಾತ್ಮ ಇಬ್ಬರಿಗೂ ಎರಡು ಹಕ್ಕಿಗಳು ಅಂತ ಅಲ್ಲಿ ಅವರು ಸ್ನೇಹಿತರಾಗಿ ಯಾವಾಗಲೂ ಒಂದು ಒಂದು ಇಲ್ಲಿ ಹೇಳಿದ್ರು ಜೀವ ಅನ್ನುವ ಹಕ್ಕಿಯನ್ನು ಹಿಡಿಯುವ ಬೇಡ. ಅವನಿಗೆ ಹಕ್ಕಿ ಹಿಡಿಲಿಕ್ಕೆ ಹಗ್ಗ ಅಥವಾ ಮನೆ ಇದೆ ಇರುವಂತ ಕಾರಣ ಲಕ್ಷ್ಮಿ ಬ್ರಹ್ಮ ವಾಯು ಶಿವ ಪಾರ್ವತಿ ಈ ಮನೆ ಬಿಸ್ಬಿಟ್ಟ, ಈ ಮನೆ ಬಿಸಿ ಅಂತ ಮನೆ ಬಳಸಿದ್ರು. ಇಷ್ಟು ಸ್ಪಷ್ಟವಾಗಿ ಇಲ್ಲಿ ಇಡೀ ಕಥೆ ಏನು ದೃಷ್ಟಾಂತ ಕೊಟ್ಟದ್ದು, ಕೊನೆಗೆ ಅದನ್ನು ಬಿಡುಗಡೆ ತನಕ ಹೇಳಿದ್ರು. ವಾಕ್ ಮನಸ್ಸು ಸಂಬಂಧಿದೆ ಮನಃ ಪ್ರಾಣೇ ಪ್ರಾಣ ತೇಜ ಮನಸ್ಸ್ಯ ಪ್ರಾಣ ತೇಜಸಿ ತೇಜ ಮನಸ್ಸ್ಯಾಂ ದೇವತಾಯ ಭಗವಂತರಲ್ಲಿ ಮನಸ್ಸಿ ಆ ಹಂಗದನ್ನ ಎಲ್ಲ ಕಳಚಿ ಬಿಟ್ಟಾಗ ಇಷ್ಟು ಸ್ಪಷ್ಟವಾಗಿ ತ್ರಿಪುಟಿ ಹಗ್ಗ ಪಕ್ಷಿ ಮತ್ತು ಭಗವಂತ ಪಕ್ಷಿಗೂ ಭಗವಂತನ ಮಧ್ಯೆ ಹಗ್ಗ ಸಂಬಂಧ ಭಗವಂತನಿಗೆ ಒಂದು ಸಂಬಂಧ ಏರ್ಪಡುವ ಹಗ್ಗದ ಮೂಲಕ ಕೊನೆಗೆ ಹಗ್ಗ ಕಳಚಿಕೊಟ್ಟಾಗ ಇದೇನನ್ನು ಹೇಳುತ್ತೆ? ಎಲ್ಲಿಯೂ ಐಕ್ಯದ ಸಂದೇಶ ಇಲ್ಲ. ಇಲ್ಲಿ ಯಾವ ಪ್ರಸಂಗದಲ್ಲೂ ಭಗವಂತನಿಗೂ ಜೀವನಗೂ ಅಭೇದದ ಪ್ರಸಂಗವೇ ಇಲ್ಲ. ಸೃಷ್ಟಿ ಹೇಳಿದರು ಮೊದಲು, ಜೀವದ ಸೃಷ್ಟಿಯಾಗುವಾಗಲೂ ಅದೇ ಮತ್ತೆ ಮೂರು ತೇಜಸ್ಸು ಅಪ್ಪು ಅನ್ನ ಈ ಮೂರು ದೇವತೆಗಳ ಮೂಲಕ ಸೃಷ್ಟಿ. ಈ ಸೃಷ್ಟಿಯಿಂದ ಹಿಡಿದು ಸಂಹಾರ ತನಕ ಸ್ಥಿತಿ ತನಕ ಎಚ್ಚರ ಜನಸೂರಿದ್ರೆ ಎಲ್ಲ ಅವಸ್ಥೆಗಳನ್ನು ಹೇಳಿದರು. ಎಲ್ಲಿಯೂ ಕೂಡ ಭಗವಂತನು ಸೃಷ್ಟಿ ಮಾಡಿದ್ದು ಭಗವಂತನಿಂದ ನಿಯಂತ್ರಿತವಾದದ್ದು ಕೊನೆಯ ಭಗವಂತನನ್ನು ಹೋಗಿ ಸೇರುವಂತ ಸೇರುವುದು ಅಂದ್ರೆ ಒಂದಾಗುವುದನ್ನು. ಇವಾಗ ನಾವು ಮಳೆ ಬರ್ತಾ ಇದೆ, ಮನೆ ಹೋಗಿ ಸೇರ್ಬೇಕು. ಮನೆ ಹೋಗಿ ಸೇರುವುದ್ರೆ ಮನೆಯ ನಾವು ಒಂದೇ ಆಗುದಿಲ್ಲ ಅಲ್ಲ. ಸೇರ್ಬೇಕಾಗಿದ್ರೆ ಸೇರುವ ಸಂಗತಿಯು ಬೇರೆ ಇರಬೇಕು, ಸೇರುವವರು ಬೇರೆ ಇರಬೇಕು. ಹಾಗೆ ಭಗವಂತನಲ್ಲಿ ಸಂಬಂಧ ಹೋಗಿ ಸೇರ್ತಾರೆ, ಹಾಗಾದ್ರೆ ಭಗವಂತನಲ್ಲಿ ಸೇರುವುದು ಭಗವಂತನೇ ಆಗುವುದಲ್ಲ. ಇಷ್ಟು ಇಡೀ ಪ್ರಸಂಗ ಭೇದ ಪರವಾಗಿದೆ. ನಮ್ಗೆ ದೃಷ್ಟಾಂತ ಕೊಡುದು ಯಾಕೆ? ವಿಷಯ ಅರ್ಥ ಆಗ್ಬೇಕು ಅಂತ. ದೃಷ್ಟಾಂತದಲ್ಲಿ ಭೇದ ಪರವಾಗಿತ್ತು, ಹಾಗೆಯೇ ಇಲ್ಲಿ ತಿಳುವಾಗಿದ್ರೆ ಭೇದ ಪರವಾಗಿ ಇದು ಆಚಾರ್ಯರು ನಮ್ಮ ಮುಂದೆ ಇಟ್ಟಪಟ್ಟು. ಅದರಿಂದ ಇಷ್ಟು ದುಷ್ಟಾಂತ ಕೊಟ್ಟು ಆದ್ದರಿಂದ ಸಯ ಏಷೋಣಿಮ ಐತದಾರ್ಥಮಿದಂ ಸರ್ವಂ ತತ್ ಸತ್ಯಂ ಸಹಾತ್ಮ ತತ್ವಮಸಿ ಶ್ವೇತಕೇತೋ. ಹಾಗೆಯೇ ಯಾರು ಈ ಜಗತ್ತನ್ನ ಈ ಮೂರು ತತ್ವಗಳ ಮೂಲಕ ಸೃಷ್ಟಿ ಮಾಡಿದನೋ, ಯಾರು ಹಸಿವು ಭಯಾರಿಕೆಗಳು ಈ ಮೂರು ತತ್ವ ಮೂಲಕ ಅದಕ್ಕೆ ಉಂಟು ಮಾಡಿದನೋ, ಯಾರು ನಿದ್ರೆಯಲ್ಲಿ ನಮಗೆ ಆಸರೆಯಾದನೋ, ಯಾರು ಕೊನೆಗೆ ನಮಗೆ ಮರಣ ಕಾಲದಲ್ಲಿ ಮತ್ತು ಮೋಕ್ಷ ಕಾಲದಲ್ಲಿ ಈ ಮೂರು ತತ್ವಗಳಿಂದ ತನ್ನ ಕಡೆಗೆ ಕರೆಸಿಕೊಳ್ಳುತ್ತಾನೋ ಆ ಭಗವಂತ ಸಯ ಏಷು ಅಡಿಮ ಅಂತ. ಭಗವಂತ ಅವನು ಅಡಿಮ ಅತ್ಯಂತ ಸೂಕ್ಷ್ಮ, ಸೂಕ್ಷ್ಮದ ಒಳಗೂ ಸೂಕ್ಷ್ಮ, ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗಿ ಅನೋದನೀಯ ಆಗಿ ನೋಡಬೇಕಾದ ಸಂಗತಿ. ಇಷ್ಟು ಹೇಳಿದ ಮೇಲೆ ಕೊನೆಗೆ ಅದನ್ನು ತತ್ವ ಸೆಂಟರ್ಗಳು ಇಷ್ಟದಲ್ಲಿ ಎಲ್ಲ ಅಂತ. ಆದರೆ ಅದು ನೀನೇ ಆಗಿದ್ದೀಯ, ಎಲ್ಲಿ ಬಂದಿದ್ರು ಈ ತತ್ವ ಸೀತೆ ತತ್ವತ್ವ ಅದೇ ನೀನು ನೌ ದಾಟ್ ನೌ ಆರ್ ದಾಟ್ ಅದು ಎಲ್ಲಿ ಬಂತು? ನೀನೇ ಆಗಿದ್ದೆ ನೀ ದೃಷ್ಟಾದ್ರೆ ಎಲ್ಲೂ ಬರಲಿಲ್ಲ. ಬೇಡನು ಹಕ್ಕಿ ಒಂದಾಗಲಿಲ್ಲ, ಹಗ್ಗವು ಬೇಡನು ಒಂದಾಗಲಿಲ್ಲ, ಹಗ್ಗ ಹಕ್ಕಿ ಒಂದಾಗಲಿಲ್ಲ, ಯಾವುದು ಆಗಲಿಲ್ಲ. ಹಿಂದೆ ತಿರುಗುವಂತ ಸೃಷ್ಟಿಯಾಯಿತು, ಸೃಷ್ಟಿಯನ್ನು ಯಾವುದು ಒಂದಾಗಿ ಅಂತ ಬೇರೆ ಬೇರೆ ಇದೆ. ಹಾಗಾದ್ರೆ ಅವನು ಎಲ್ಲವನ್ನು ಸೃಷ್ಟಿ ಮಾಡಿದ ಸರ್ವ ಸಮರ್ಥ, ನೀನು ಅವನಿಂದ ಸೃಷ್ಟನಾದ ಅಲ್ಪ ಅನ್ನು ನೀನು ಹೇಳಬೇಕಾದ ದೃಷ್ಟಾಂತಕ್ಕೆ ನಿರ್ಮಾಣವಾಗಿರುತ್ತ ಇದ್ರ ಒಂಬತ್ತು ದೃಷ್ಟಾಂತ ವ್ಯರ್ಥವಾಗುತ್ತಲ್ಲ ಅಂತ ಹೇಳಿ ಅದನ್ನ ಸಯ ಏಷೋಣಿಮ ಸಹಾತ್ಮ ಅತತ್ವಮಸಿ ಶ್ವೇತಕೇತೋ ತತ್ವಮಸಿ ಶ್ವೇತಕೇತೋ. ಹೇಗೆ ಪದಚ್ಛೇದ ಮಾಡಿದ್ರು ಅಡ್ಡಿ ಇಲ್ಲ, ಅದರ ಪದಚ್ಛೇದ ಹೇಗೆ ಮಾಡಿ ಅದರ ಒಟ್ಟು ಅರ್ಥ ಭಗವಂತ ಎಲ್ಲರಿಗಿಂತ ದೊಡ್ಡವಾದವರು ನೀನೇ ಭಗವಂತ ಅನ್ನುವ ಭಯ ಆಗುತ್ತೆ. ಯಾಕೆಂದ್ರೆ ಪ್ರಾರಂಭವೇ ರಕ್ಷಃ ಯಹ ಏಷ ಅಡಿಮ. ಇದನ್ನು ನಾವು ಒಂಬತ್ತು ಸರ್ತಿ ಬರುತ್ತೆ ಅಂತ ಹೇಳಿ ಒಂಬತ್ತು ಸರ್ತಿಯು ಅದನ್ನ ನಾವು ಅದರ ಅರ್ಥಾನುಸಂಧಾನ ಮಾಡಬೇಕು. ಒಂಬತ್ತು ಸರ್ತಿ ಅರ್ಥಾನುಸಂಧಾನ ಮಾಡಬೇಕು ಅಂತಾನೆ ಸರ್ತಿ ಒಂಬತ್ತು ಸರ್ತಿ ಹೇಳಿದ್ರು. ಸಹ ಒಂದು ಮೊದಲೇ ಒಂದು ಸಹ ಅಂತ ಹೇಳುತ್ತೆ. ಸಹ ಅಂದ್ರೆ ಯಾವಾಗಲೂ ನಮಗೆ ತಿಳಿಯದಂತ ನಮ್ಮ ಕಣ್ಣಿಗೆ ಗೋಚರವಾದದಂತ ಪರೋಕ್ಷವಾದ ವಸ್ತು. ಮೊದಲು ಹೇಳುವಾಗಲೇ ಸಹ ಅಂತ ಯಾವುದು ಪರೋಕ್ಷವು, ಯಾವುದು ನಿನ್ನ ಕಣ್ಣಿಗೆ ಕಾಣುವುದಿಲ್ಲವೋ, ಯಾವುದನ್ನು ನೀನು ತಿಳಿಯಲಾರೆಯೋ ಅದು ನೀನೆ ಶುರುವಾರದು ಅಸಹ. ಸಹ ಅಂದ್ರೆ ಸಮಥಿಂಗ್ ಬಿಯಾಂಡ್ ಯುವರ್ ರೀಚ್, ಬಿಯಾಂಡ್ ಯುವರ್ ಕ್ಯಾನ್ಸಿ, ವಿಚ್ ವಿ ಕೆನಾಟ್ ಸಿ, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್. ಆದರೆ ಕೊನೆಗೆ ಯಾವುದನ್ನು ನೀನು ತಿಳಿಯಲಾರೆಯೋ, ಯಾವುದನ್ನು ನೀನು ನೋಡಲಾರೆಯೋ ಅದು ನೀನೆ ತಿಳ್ಕೊಂಡ್ರೆ ಸಹ ಅಂತ ಮಾಡಿ. ಅದು ಯಾಕೆ ಸಹ ನಮ್ಗೆ ತಿಳಿಯಲಾರ ಅದು ಸಹ ಅನ್ನೋದೇ ಉತ್ತರ ನೋಡಿ. ಸಹ ಯಾಕೆಂದ್ರೆ ಸಾರ ಎಲ್ಲ ವಸ್ತುಗಳ ಮೂಲ ಸಾರ ಆನಂದರಸಾದ ಮುಂದುವಾದ ಆನಂದರಸ ಸಾರಾನರಸ ಅದೇನು ರಸ ಯಾವರಸ ಆನಂದರಸ ಅದು ಆನಂದಮಯವಾಗಿರತಕ್ಕಂಥದ್ದು ಸರ್ವಕ್ಕೂ ಸಾರಭೂತವಾಗಿರತಕ್ಕಂಥದ್ದು. ಆದ್ದರಿಂದಲೇ ಸಮ ಅಂತಂದ್ರೆ ಸರ್ವಶಬ್ದ ವಾಚ್ಯವಾದ ಯಾಕೆಂದ್ರೆ ಶಬ್ದಕ್ಕೆ ಅರ್ಥ ಅಂದ್ರೆ ಅದ ಆ ವಸ್ತುವಿನ ಸಾರ ಯಾವುದೋ ಅಂದ್ರೆ ಅದ ಈಗ ಆತ್ಮ ಅಂತಂದ್ರೆ ನಡೆದ ಮೊದಲು ಮಗುವಿಗೆ ದೇಹ ತೋರಿಸ್ತಾರೆ. ಆತ್ಮ ಅಂದ್ರೆ ಕಾಣುವ ದೇಹ ಅಲ್ಲ, ಮತ್ತೆ ಕಾಣದ ಅದರ ಒಳಗಿರುವಂಥದ್ದು ಏನು ಅದರ ಒಳಗೆ ಹೋಗಿದೆ. ಕಾಣುವುದು ಅರ್ಥ ಅಲ್ಲ, ಕಾಣುವುದರ ಒಳಗೆ ಒಂದು ಕಾಣದ್ದುಂಟಲ್ವಾ ಅದು ಅರ್ಥ. ಯಾವಾಗಲೂ ಅಷ್ಟೇ ಅದರ ಒಳಗೆ ನಮಗೆ ಕಾಣದಂತಹ ಸೆನ್ಸ್ ಉಂಟಲ್ಲ ಅದು ಅರ್ಥ. ಆತ್ಮ ಅಂದ್ರೆ ದೇಹದ ಒಳಗೆ ಇರತಕ್ಕಂತಹ ಜೀವಶಕ್ತಿ ಚೈತನ್ಯ. ಆದ್ದರಿಂದಲೇ ಪ್ರಹ್ಲಾದನಿಗೆ ಕಂಬ ಅಂದ್ರೆ ಏನು? ಕಂಬದ ಒಳಗೆ ಇರತಕ್ಕಂಥ ಭಗವಂತ ಕಂಬ ಅಂದ್ರೆ ಕಂಬವೇ ಕಲಿತ ಕಂಬ ಅಂದ್ರೆ ಕಲಿತ ಕಂಬ, ಕಾಂಕ್ರೀಟ್ ಕಂಬ ಅಂದ್ರೆ ಕಾಂಕ್ರೀಟ್ ಕಂಬ, ಮರದ ಕಂಬ ಅಂದ್ರೆ ಮರದ ಕಂಬ. ಆದ್ರೆ ಜ್ಞಾನಿಗಳಿಗೆ ಆ ಕಲ್ಲಿನ ಒಳಗೆ ಆ ಕಾಂಕ್ರೀಟ್ ಒಳಗೆ ಆ ಮರದ ಒಳಗೆ ಇರತಕ್ಕಂಥ ಭಗವಂತ ಯಾವ ಶಬ್ದ ತಗೊಂಡ್ರೆ ಇದು ಗೊತ್ತಿರ ಸಮಸ್ಯೆ. ಯಾಕೆಂದ್ರೆ ಅದರ ಒಳಗೆ ಇರತಕ್ಕಂಥ ಸಾರ ಸೆನ್ಸ್ ಇನ್ ದರ್ ಮೋಸ್ಟ್ ಸೆನ್ಸ್ ಇಸ್ ಗಾಡ್ ಅಂತ ಸಹ ಅವು ಎಲ್ಲದರ ಸಾರ. ಆದ್ದರಿಂದ ಎಲ್ಲ ಶಬ್ದಗಳಿಂದ ವಾಚ್ಯ ಮತ್ತು ಅವನು ಎಲ್ಲದರ ಸಾರ ಅಂದರೆ ಅವನ ರಸ ಸಾರ ಅಂದ್ರೆ ರಸ ರಸ ಕಾರದ ರಸ ಕರಸೋ ವೈ ಸಹ ಪ್ರಸನ್ನ ಸೇವಾ ಎಲ್ಲ ಆನಂದಿ ಭವತಿ ಅವನ ಆನಂದ ರಸ ಆನಂದ ರಸಮಯ. ಆದ್ದರಿಂದ ಶ್ರೇಷ್ಠವಾದ ಎಲ್ಲಕ್ಕೂ ಸಾರಭೂತವಾದ ಎಲ್ಲದರ ಒಳಗೂ ಇರ್ತಕ್ಕ ಆನಂದಮಯವಾದ ವಸ್ತು ಮಾತ್ರದಿಂದಲೇ ಸರ್ವಶಬ್ದ ವಾಚ್ಯವಾದ ವಸ್ತು ಒಂದು ಸಹ ಅನ್ನುವ ಅಕ್ಷರದಿಂದ ಇಷ್ಟು ತಿಳಿಸಿ. ಆನಂದ ಇರಬೇಕಾಗಿದ್ದರೆ ಒಂದು ಸಂಗತಿ ಬೇಕು. ಏನಂದ್ರೆ ಜ್ಞಾನ ಇಲ್ಲದೆ ಆನಂದ ಇದೆ. ಅಜ್ಞಾನ ಇಗ್ನೋರೆನ್ಸ್ ಈಸ್ ನಾಟ್ ಬ್ಲಿಸ್. ಇಗ್ನೋರೆನ್ಸ್ ಅನ್ನೋದು ಆನಂದ ಅಲ್ಲ, ಆನಂದದ ಭ್ರಮೆ. ಏನು ಗೊತ್ತಿರದೇ ಇರೋದ್ರಿಂದ ಖುಷಿ ಆಗಿರೋದು. ಯಾಕೆಂದ್ರೆ ನಾನು ಖುಷಿ ಇದ್ರೆ ಏನು ಗೊತ್ತಿಲ್ಲ, ಅದರಿಂದ ಒಂದು ಗೊತ್ತಿಲ್ಲ ಅನ್ನೋದು ಗೊತ್ತಾದ್ರೆ ದುಃಖ ಆಗಿ ಶುರು ಆಗುತ್ತೆ. ignorance can never be bliss, but for ignorant people ignorance is bliss because they do not know what is knowledge and what is real bliss. ananda anudu arivininda varudu dukkha anudu ajnana indu varudu. ivaga yavagalu ashte ondu vishaya gottirade iddaga adra bagge bhaya dukkha, ondu vishaya gottayi bitre koyila bhaya bhaya adra dukkhada purva sthiti. ನಮಗೆ ದುಃಖ ಆಗುವುದು ಭಯ ಆಗುದು ಯಾಕೆ? ಭಯ ಅಂತ ಜ್ಞಾನದಿಂದ ರಾತ್ರಿ ಬಂತು ಹೆದರಿಕೆ ಟಾರ್ಚರ್ ಮಾಡೋದಕ್ಕೆ ಭಯ ಆಗುತ್ತೆ ಅಂತೇಳಿ. ಯಾಕಂದ್ರೆ ಏನು ಕಾಣುವುದಿಲ್ಲ, ಹಗಲು ಹೊತ್ತು ಏನು ಹೆದರಿಕೆ ಇರ್ಬೋದು, ಹಗಲು ಎಷ್ಟು ಬೆಳಕಿದೆ ಅಂತೇಳಿ. ಅಂದ್ರೆ ಜ್ಞಾನ ಉಂಟು ಹೆದರಿಕೆ, ಹಾಗಾದ್ರೆ ಹಗಲು ಬಂತು ಹೆದರಿಕೆ ಇಲ್ಲ ಅಂದ್ರೆ ಜ್ಞಾನ ಇದ್ರೆ ಹೆದರಿಕೆ ಇಲ್ಲ. ಅಜ್ಞಾನವೇ ಭಯ, ಅಜ್ಞಾನವೇ ದುಃಖ. ಅದನ್ನು ಭಯ ಭಗವಂತನಿಗೆ ಭಯ ಇಲ್ಲ, ದುಃಖ ಇಲ್ಲ. ಅಂದ್ರೆ ಅವನು ಜ್ಞಾನ ಸ್ವರೂಪನೂ ಆಗಿರುತ್ತೆ, ಬರೇ ಆನಂದ ಸ್ವರೂಪ ಆಗಿರುತ್ತೆ ಸಾಧ್ಯ. ಯಾರು ಆನಂದ ಸ್ವರೂಪನೋ ಅವನು ಜ್ಞಾನ ಸ್ವರೂಪನೂ ಆಗಿರುತ್ತೆ. ಅದಕ್ಕೆ ಸ ಯಹ ಯಹ ಅಂದ್ರೆ ಯಾಗದನು ತದೀ ಜ್ಞಾನ ಅಂದ್ರೆ ಜ್ಞಾನ ಸ್ವರೂಪ. ಜಯೋ ಯೋ ನ ಪ್ರಚೋದಯಾದ ಯಹ ಅಂದ್ರೆ ಜ್ಞಾನ ಸ್ವರೂಪ ಗಾಯತ್ರಿ. ಅದಂತ ಯಹ ಅಂದ್ರೆ ಜ್ಞಾನ ಸ್ವರೂಪ, ಸಹ ಅಂದ್ರೆ ಆನಂದ ಸ್ವರೂಪ. ಒಂದು ಸರ್ವ ಸಾರಭೂತ, ಸರ್ವಕ್ಕಿಂತ ಶ್ರೇಷ್ಠ, ಸರ್ವದ ಒಳಗೂ ಇರತಕ್ಕ ಸೂಕ್ಷ್ಮ ಸೂಕ್ಷ್ಮ ಸರ್ವಶಬ್ದ ವಾಚ್ಯ ಮತ್ತು ಆನಂದಮಯ ಇದು ಸಹ. ಆದ್ದರಿಂದ ಅವನು ಆನಂದಮಯ. ಆದ್ದರಿಂದ ಅವನು ಯಹ ಜ್ಞಾನಮಯ, ಜ್ಞಾನಾನಂದಮಯ. ಜ್ಞಾನ ಇಲ್ಲದೆ ಬರೀ ಆನಂದ ಅಂತ ಗೊತ್ತಿಲ್ಲ. ಜ್ಞಾನದಿಂದ ಆನಂದ ಬಂದು ತಿಳಿದಾದ ಆನಂದ ಅದು ಒಂದು ವಿಷಯ. ನಾವು ಒಂದು ಗ್ರಂಥ ಓದ್ತಾ ಇರ್ತೇವೆ, ಓದ್ತಾರೆ ಒಂದು ಹೊಸ ಸಂಬಂಧಿಸಿರುವುದು ಎಷ್ಟು ಖುಷಿ ಆಗ್ಬಿಡೋದು. ಆಹ ಒಂದು ಹೊಸ ವಿಷಯ ಬಂದಾಯ್ತು. ಆ ಒಂದು ಗ್ರಂಥ ಓದ್ತಾ ಇರ್ತೇನೆ, ಏನ್ ಮಾಡಿದ್ರೆ ಅರ್ಥ ಆಗ್ತಾ ಇರೋದು, ಮತ್ತೆ ಏನ್ ಅರ್ಥ ಇರ್ಬೋದು ಹೆಚ್ಚು ಮಾಡ್ತಾ ಇರ್ಬೋದು. ಒಂದು ಸಲ ಓದಿದಾರಂದ್ರೆ ಅರ್ಥ ಮಾಡಿದ್ರೆ ಆ ಖುಷಿ ಅಂತು. ಆದ್ರೆ ಆ ಹೊಸತು ಸಂಗತಿ ತಿಳಿದಾಗ ಬರುವ ಆನಂದ ಉಂಟಲ್ಲ, ಅದಕ್ಕೆ ಸಾಟಿಯಾದ ಆನಂದವೇ ಪ್ರಪಂಚದಲ್ಲಿ ಇಲ್ಲ. ಹೊಸ ಸಂಗತಿ ತಿಳಿದಾಗಲೇ ತಿಳಿಯದೇ ಇದ್ದದ್ದು ತಿಳಿದಾಗಲೇ ಇಷ್ಟು ಆನಂದ ಇರುವಾಗ ಎಲ್ಲವೂ ತಿಳಿದಿದ್ರೆ ಏನಲ್ಲ. ಆದ್ರಿಂದ ಎಲ್ಲವನ್ನೂ ತಿಳಿದವನು. ಆದ್ರಿಂದ ಅವನು ಆನಂದ ಸಹಾಯ, ಅವನು ಎಲ್ಲವನ್ನೂ ತಿಳಿದವನು ಆನಂದಮಯ. ಸಾರಭೂತವಾಗಿ ಎಲ್ಲದರ ಸಾರವಾಗಿ ಎಲ್ಲದ ಜನದ ಒಳಗೂ ತುಂಬಿದ್ದಾನೆ. ಅದು ಇಂಧನವಾಗಿ ಅದು ಯಾವುದೇ ಆಗಿರಲಿ ಅಂದರ ಜ್ಞಾನಿ ಆಗಿದೆ. ಇದೆಲ್ಲವನ್ನು ನಾವು ಯೋಚನೆ ಮಾಡಬೇಕಾದ ಒಂದೊಂದು ಅಕ್ಷರದಲ್ಲಿ ಉಪನಿಷತ್ತು ಇದಕ್ಕೆಲ್ಲ ಉತ್ತರ ಕೊಡುತ್ತೆ. ಅವನು ಎಲ್ಲದರೊಳಗೂ ತುಂಬಿ ಇರುವುದೇ ಆಗಿದ್ರೆ ಏನಾದ್ರೆ ಎಲ್ಲವನ್ನು ನಿಯಂತ್ರಿಸ್ತಾ ಇದ್ದಾನೆ. ಒಳಕೂತು ಅವ್ರ ಭಾಗ ಒಳಕೂತದ್ದಲ್ಲ, ನಾವು ಒಳಕೂತಿದ್ದೇವೆ. ಒಳಕೂತು ಸುಖ ದುಃಖ ಅನುಭವಿಸಿದ್ರು ಯಾಕಂದ್ರೆ ಸುಖ ಪ್ರಾರಂಭ ದುಃಖ ಪ್ರಾರಂಭವನ್ನು ಅನುಭವಿಸಲಿಕ್ಕೆ ಒಳಕೂತವನು ನಾವು. ಅವನು ಯಾವುದೋ ಪ್ರಾರಂಭ ಕರ್ಮ ಅನುಭವಿಸಲು ಬಂದ್ಕೂತವನ್ನ ಮತ್ತೆ ಯಹ ಯಮೇ ನೀತಿಯ ನಿನ್ನ ಸುಖ ದುಃಖಗಳನ್ನು ನೀನು ಸ್ವತಃ ಅನುಭವಿಸಲಾರ ಅಷ್ಟೂ ತಾಕತ್ತಿಲ್ಲ ನಿನಗೆ. ನಿನ್ನನ್ನು ನಿಯಮಿಸುವುದಕ್ಕೋಸ್ಕರ ನಿನ್ನೊಳಗೆ ಬಂದ್ಕೋತಿದ್ದೇನೆ. ಆದ್ರೆ ಅವನು ಸರ್ವ ಸ್ವತಂತ್ರ ನಿನ್ನ ಬರಾಧೀನ ಯಹ ಅನ್ನು ಈ ಒಂದು ಅಕ್ಷರಗಳಿಂದ ಎಷ್ಟು ಆ ಡಿಫ್ರೆನ್ಸ್ ಸುತ್ತಿರುವಂತರಿಂದ ಜೀವನಗಳು ಇರತಕ್ಕ ಅಂತರವನ್ನ ಒಂದೊಂದು ಅಕ್ಷರದ ಮೂಲಕ ಹೇಗೆ ಬಿಡಿಸಿಕೊಂಡು ಹೇಳ್ತಾರೆ ಋಷಿಗಳು ಅನ್ನೋದನ್ನ ನಾವು ನೋಡಬೇಕು. ಅದಕ್ಕೋಸ್ಕರ ನಾವಿದ್ದ ವಿವರಿಸ್ತಾ ಇದ್ರೆ ಅವನು ಯಹ ಅವನ ನಿಯಾಮಕ ಇದು ನಿಯಮ್ಯ ಯಮಯನಿ ಎಲ್ಲವನ್ನು ನಿಯಮಿಸುವುದಕ್ಕೋಸ್ಕರ ಯಾಕೆ ನಿಯಮಿಸಬೇಕು ನಮ್ಮ ಮತ್ತೆ ಬಿಡ್ಬೋದಲ್ಲ. ಅಂದ್ರೆ ನೀನು ಅವ್ನು ನಿಯಮಿಸದೆ ನಿನಗೆ ನೀನು ಸ್ವತಃ ಸುಖ ಅನುಭವಿಸುವ ತಾಕತ್ತು ಇಲ್ಲ ನಿನಗೆ ನೋವಿನ ಹಾಗೆ ಅದು ಹಸಿವಾಗುತ್ತೆ ತಿನ್ನೋ ತಾಕತ್ತಿಲ್ಲ ತಾಯಿ ತಿನ್ನಿಸ್ಬೇಕು ಮೈಯೆಲ್ಲ ಕೊಳೆ ಆಗುತ್ತೆ ಸ್ನಾನ ಮಾಡೋ ತಾಕತ್ತಿಲ್ಲ ತಾಯಿ ಸ್ನಾನ ಮಾಡಿಸ್ಬೇಕು ತಾಯಿ ಹೊಸ ಏನು ಮಾಡಿಕೊಡು ಹೇಗೆ ಚಿಕ್ಕ ಮಗು ಪರಾಧೀನವು ತಾಯಿ ಬೀಸಿದ್ರೆ ಉಂಟು ಬಿದ್ದಿದ್ರೆ ಆ ಕೊಳೆಯಲ್ಲೇ ನಿಂತ್ಕೊಂಡಿರುತ್ತೆ ಏನು ಮಾಡಬೇಕು ತಾಯಿ ತಿನ್ನಿಸಿದ್ರೆ ಉಂಟು ಹಸಿದ್ರೆ ಒಂದಾಡ್ತಾ ನಲ್ಲಾಡ್ಬೇಕು ಕೂಗಲು ಬರುತ್ತೆ ಇದೆ ಏನು ಮಾಡೋದಿಲ್ಲ. ಆ ತರ ಈ ಜೀವಕ್ಕೆ ಸ್ವತಃ ಇನ್ನೂ ಮಾಡುವ ಶಕ್ತಿ ಇದೆ ಇರುವುದರಿಂದ ನಿನ್ನ ತಾಯಿಯಂತೆ ತಾಯಿ ಮನೆಯಿಂದ ತಿನ್ನಿಸ್ತಾರೆ ಒಳಗೇ ಕೂತು ಒಳಗೂ ಹೊರಗೂ ಕೂತು ಒಳಗೂ ಇದ್ದು ಹೊರಗೂ ಇದ್ದು ನಿನ್ನ ಎಲ್ಲ ವ್ಯಾಪಾರಗಳನ್ನು ಮಾಡಿಸ್ತಾನಪ್ಪ ಭಗವಂತ ಅದು ದೇಹ ಸಹಾಯ. ಆದ್ದರಿಂದ ಅವನು ಎಲ್ಲಕ್ಕಿಂತ ದೊಡ್ಡ ವಸ್ತು ಮತ್ತು ಎಲ್ಲಕ್ಕಿಂತಲೂ ಹತ್ತಿರವಾದವನು ನಿನಗೆ ಎಲ್ಲಕ್ಕಿಂತ ಎತ್ತರದಲ್ಲಿರುವವನು ಸಹ ಆದರೆ ಎಲ್ಲಕ್ಕಿಂತ ಹತ್ತಿರದಲ್ಲಿರುವವನು ಯಹ ಆದರೆ ಅಂತ ಮಾಡಿ ಎಲ್ಲಕ್ಕಿಂತ ಎತ್ತರ ಆದ್ರೆ ಎಲ್ಲಕ್ಕಿಂತ ಹತ್ತಿರದಿಂದ ಒಳಗೆ ಅಂತರ್ಗಿಯಾದ ನಿಯಮಿಸುವುದು ಎಲ್ಲಕ್ಕಿಂತ ಹತ್ತಿರವಾಗಿರುವವನು. ಆದ್ದರಿಂದ ಏನು ತಿಳ್ಕೊಂಡ ದೇವರು ಅಂದ್ರೆ ಏಷ ಏಷ ಅಂದ್ರೆ ಅತ್ಯಂತ ಇಷ್ಟವಾದ ವಸ್ತು ಎಲ್ಲಕ್ಕಿಂತ ಪ್ರಿಯ ನಿನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ನಿನ್ನ ಸಂಸ್ಕೃತಿ ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನ ಮನೆ ನಿನ್ನ ಆಸ್ತಿ ನಿನ್ನ ಪಾಸ್ತಿ ನಿನ್ನ ದುಡ್ಡು ಎಲ್ಲಕ್ಕಿಂತಲೂ ಹೆಚ್ಚು ಪ್ರಿಯ ದೇವರಾದವು ಅದೆಲ್ಲವೂ ಪ್ರಿಯ ಮನುಷ್ಯನಿಗೆ ನಿನಗೆ ಪ್ರಿಯವಾದದ್ದು ಏನೇನಿದೆ ಅದೆಲ್ಲಕ್ಕಿಂತ ಹೆಚ್ಚು ಪ್ರಿಯವಾದ ವಸ್ತು ದೇವರಾದವು. ಆದ್ರಿಂದ ಏಷ ಆ ಈಶ ಅಂದ್ರೆ ಈಶ ಅಂದ್ರೆ ಇಷ್ಟ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸಬೇಕಾದ ವಸ್ತುಪ್ಪ ಎಲ್ಲರಿಗೂ ಇಷ್ಟವಾದ ವಸ್ತು ಅದು ಪ್ರೀತಿ ಅಂದ್ರೆ ಅದನ್ನು ಭಕ್ತಿಯಿಂದ ಉಪಾಸನೆ ಮಾಡಬೇಕಾದದ್ದು ದೊಡ್ಡವರನ್ನು ಪ್ರೀತಿಸುವುದು ಭಕ್ತಿ ಮಾಡುತ್ತಾನೆ ಪ್ರೀತಿಯೇ ಪ್ರೀತಿ ದೊಡ್ಡವರನ್ನು ಪ್ರೀತಿ ಮಾಡಲಿಕ್ಕೆ ಭಕ್ತಿ. ಅದರಿಂದ ಎಲ್ಲರಿಗೂ ಇಷ್ಟವಾದ ವಸ್ತು ಅದು ತಿಳುವಳಿಕೆ ಇದ್ದವರಿಗೆ ಯಾರು ಇಷ್ಟಪಡುವುದಿಲ್ಲ ಅದು ತಿಳುವಳಿಕೆ ಇಲ್ಲ ಯಾಕೆಂದ್ರೆ ಮಕ್ಕಳ ಕೈಯಲ್ಲಿ ಮಾಡಿಕೆ ಕೊಟ್ಟಾಗ ಅದು ಇಷ್ಟವಾದದನ್ನು ಬಿಸಾಡುವುದು ಇರ್ಬೋದು ಅದು ಬೇರೆ ವಿಷಯ ಆದರೆ ಅದು ಯಾರಿಗೂ ಅದು ಇಷ್ಟ ಅಲ್ಲ ಎಲ್ಲರಿಗೂ ಬೇಕಾದ ವಸ್ತು ಅತ್ಯಂತ ಪ್ರಿಯವಾದ ವಸ್ತು ಪ್ರಿಯಕ್ಕಿಂತ ಪ್ರಿಯ ಪ್ರಿಯತಮ. ಆಚಾರ್ಯರು ತನ್ನ ಗ್ರಂಥದಲ್ಲಿ ಎಲ್ಲಾ ಕಡೆ ಭಗವಂತನ ನಮಸ್ಕಾರ ಮಾಡುವಾಗ ಪ್ರೇಷ್ಠ ಪ್ರೇಷ್ಠತಮ ಇದೆ ಎಂದು ಪ್ರಿಯವಾದ ವಸ್ತುಗಿಂತಲೂ ಪ್ರಿಯವಾದ ವಸ್ತುಗಿಂತಲೂ ಪ್ರಿಯವಾದ ವಸ್ತುಗಿಂತಲೂ ಪ್ರಿಯವಾದ ವಸ್ತುಗಿಂತಲೂ ಪ್ರಿಯವಾದ ವಸ್ತು ಹಾಗಿದೆ ಇಷ್ಟು ಪ್ರಿಯವಾದ್ದು ಎಲ್ಲಕ್ಕಿಂತ ಎತ್ತರದಲ್ಲಿ ಎಲ್ಲಕ್ಕಿಂತ ಹತ್ತಿರದಲ್ಲಿ ಇದ್ದರೂ ಕೂಡ ಅದು ಹೇಗಿದೆ ನಮ್ಮ ಒಳಗೆ ನಮ್ಮ ಬಿಂಬರೂಪದಲ್ಲಿದೆ ಎಂದು ಕಡಿಮ ನಮ್ಮ ಬಿಂಬರೂಪದಲ್ಲಿದೆ ನಮ್ಮ ಬಿಂಬರೂಪವಾಗಿದೆ ಬಿಂಬರೂಪವಾಗಿ ನಮ್ಮ ಒಳಗಿದೆ ಅಂದ್ರೆ ನಮ್ಮ ಒಳಗೆ ಇದೆ ನಮ್ಮ ಬಿಂಬರೂಪವಾಗಿದೆ ಎರಡು ತರ ಆಗಿದೆ. ಬಿಂಬರೂಪ ಅಂದ್ರೆ ನಮ್ಮ ಎದುರು ಇರಬೇಕು ಬಿಂಬ ಎದುರು ಪ್ರತಿಬಿಂಬ ಇರೋದು ಅವನ ಎದುರು ಅಭಿಮುಖವಾಗಿ ನಾವಿದ್ದೇವೆ ಅವನ ಬಿಂಬ ಅದು ರಿಫ್ಲೆಕ್ಷನ್ ನಾವು ಅದು ಯಾರು ಇದ್ದಾನೆ ಎಲ್ಲ ಕಡೆ ಇರೋದ್ರಿಂದ ನಾವು ಎದುರು ಇದ್ದಾನೆ ಅಷ್ಟೇ ಅಲ್ಲ ಇನ್ನೊಂದು ವಿಶೇಷ ಇವಾಗ ನಮ್ಮ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ಇದೆ ನಾನು ಪ್ರತಿಬಿಂಬದ ಹೊರಗೆ ಇಲ್ಲ ನನ್ನ ಕನ್ನಡಿಯಿಂದ ಹೊರಗೆ ಪ್ರತಿಬಿಂಬ ಕನ್ನಡಿಯ ಒಳಗೆ ಇದಾಗಲ್ಲ ಅವನು ಪ್ರತಿಬಿಂಬದ ಎದುರು ಇದ್ದಾನೆ ಪ್ರತಿಬಿಂಬದ ಒಳಗೂ ಇದ್ದಾನೆ ಇದು ವಿಚಿತ್ರ ಅವನು ಒಳಿಮ ಪ್ರತಿಬಿಂಬದ ಹೊರಗೆ ಮಾತ್ರ ಇರುವ ಬಿಂಬ ಅಲ್ಲ ಅವನು ಪ್ರತಿಬಿಂಬದ ಒಳಗೆ ತುಂಬಿರುವ ಬಿಂಬ